ಇವತ್ತು ಕೃಷಿಯಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಬೆಳೆಗಳು ಬಹಳ ಹುಲಸಾಗಿ ಬರಲಿಕ್ಕೆ, ಒಳ್ಳೆಯ ಇಳುವರಿಯನ್ನ ಪಡೆಯಲಿಕ್ಕೆ ಈ ಹನಿ ನೀರಾವರಿ ಅನ್ನುವಂಥದ್ದು ನಮ್ಮ ಕೃಷಿಕರಿಗೆ ನೆರವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹನಿ ನೀರಾವರಿ ಅಂತ ಅಂದ್ರೆ ಏನು, ಅದರ ಮಹತ್ವ ಏನು, ಅದರ ಉಪಯೋಗಗಳು ಏನು, ಹನಿ ನೀರಾವರಿಯನ್ನ ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು, ಅಳವಡಿಕೆಯನ್ನ ಮಾಡಿಕೊಳ್ಳಲಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ನಮಸ್ಕಾರ ಯತೀಶ್ ಅವರಿಗೆ. ನಮಸ್ಕಾರ. ಹನಿ ನೀರಾವರಿ ಅನ್ನುವಂಥದ್ದು ಇವತ್ತು ಹೆಚ್ಚು ಬಳಕೆಯಲ್ಲಿ ಇರತಕ್ಕಂಥದ್ದು, ಹೆಚ್ಚು ಜನ ಇದನ್ನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಹನಿ ನೀರಾವರಿ ಅಂತ ಅಂದ್ರೆ ಏನು, ಎಲ್ಲಿ ಇದು ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಹನಿ ನೀರಾವರಿ ಅಂದ್ರೆ ಮೊದಲಿಗೆ ಇಸ್ರೇಲ್ ತಂತ್ರಜ್ಞಾನದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಯಿತು. ಇದು ಇಸ್ರೇಲ್ ಅಲ್ಲಿ ಒಬ್ರು ಸಿಂಚಾ ಬ್ಲಾಸ್ ಅಂತ ಒಬ್ರು ಸೈಂಟಿಸ್ಟ್ ಪ್ರಪ್ರಥಮವಾಗಿ ಬೆಳೆಗಳಿಗೆ ಅಲ್ಲಿ ನೀರಿನ ಲಭ್ಯತೆ ಇಲ್ಲಿ ಕಡಿಮೆ, ಆಕ್ಚುಲಿ ಸಮುದ್ರದ ನೀರನ್ನೇ ಅಲ್ಲಿ ಯಥೇಚ್ಛವಾಗಿ ಫಿಲ್ಟರ್ ಮಾಡಿಬಿಟ್ಟು ಬೆಳೆಗಳಿಗೆ ಬೆಳೆಸ್ತಾರೆ. ಅಲ್ಲಿ ಈ ತಂತ್ರಜ್ಞಾನ ಪ್ರಾರಂಭ ಆಯಿತು. ನಂತರ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಈ ತಂತ್ರಜ್ಞಾನ, ಮಳೆ ಏನು ಕಡಿಮೆ ಆಗ್ತಾ ಬಂತು ಇತ್ತೀಚಿನ ದಿನಗಳಲ್ಲಿ, ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಬಂತು ಅಂತ ಸಂದರ್ಭದಲ್ಲಿ ಈಗ ಸಾಕಷ್ಟು ರೈತರು ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 1999 ಹನಿ ನೀರಾವರಿ ಪದ್ಧತಿ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ರೈತರಿಗೆ ಇದರ ಬಗ್ಗೆ ಅನುಕೂಲಗಳ ಬಗ್ಗೆ ತೋಟಗಾರಿಕೆ ಇಲಾಖೆ ಮತ್ತೆ ಇತರೆ ಇಲಾಖೆಗಳ ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ. ಹನಿ ನೀರಾವರಿಯ ಮಹತ್ವ ಏನು, ಯಾಕೆ ಪ್ರತಿಯೊಬ್ಬ ರೈತರು ಕೂಡ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಹೇಳಿ ತಾವೊಬ್ಬರು ತೋಟಗಾರಿಕೆ ಇಲಾಖೆ ಅಧಿಕಾರಿಯಾಗಿ ನಿರೀಕ್ಷೆಯನ್ನ ಮಾಡ್ತೀರಿ? ನಮ್ದು ಪ್ರಪ್ರಥಮವಾಗಿ ತೋಟಗಾರಿಕೆ ಬೆಳೆಗಳಂದ್ರೆ ನೀರು ಜಾಸ್ತಿ ಬೇಕಾಗುತ್ತೆ ತೋಟಗಾರಿಕೆ ಬೆಳೆಗಳಿಗೆ. ಮತ್ತೆ ಗುಣಮಟ್ಟ ಮತ್ತೆ ಕೃಷಿ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ತೋಟಗಾರಿಕೆ ಬೆಳೆಗಳನ್ನ ನಾವು ಹೊರದೇಶಗಳಿಗೆ ಯಥೇಚ್ಛವಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಗುಣಮಟ್ಟ ಕಾಪಾಡಿಕೊಂಡು ಒಂದು ಉತ್ತಮ ಬೆಳೆಯನ್ನ ಬೆಳಿಬೇಕಾದ ಅವಶ್ಯಕತೆ ಇದೆ ಎಲ್ಲ ರೈತರಿಗೂ. ಆದ್ದರಿಂದ ನಮ್ಮ ಈ ಹನಿ ನೀರಾವರಿ ಪದ್ಧತಿ ಮುಖಾಂತರ ಉತ್ತಮ ಗುಣಮಟ್ಟ, ಒಂದು ಉತ್ತಮ ಇಳುವರಿಯನ್ನು ಸಾಮಾನ್ಯ ಪದ್ಧತಿಗಿಂತ 30-40% ಇಳುವರಿ ಮತ್ತು ಗುಣಮಟ್ಟ ನಾವು ಪಡಿತಾ ಇರುವುದರಿಂದ ಈ ಒಂದು ಪದ್ಧತಿಯನ್ನು ನಾವು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಅಳವಡಿಸಿಕೊಳ್ಳಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಏನೆಲ್ಲ ಉಪಯೋಗಗಳನ್ನು ಪಡ್ಕೋಬಹುದು ರೈತರು ಹನಿ ನೀರಾವರಿಯನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ? ನಾವು ಪ್ರಥಮವಾಗಿ ಹನಿ ನೀರಾವರಿ ಪದ್ಧತಿ ಅಂದ್ರೆ ಗಿಡಗಳಿಗೆ ಎಷ್ಟು ನಿರ್ದಿಷ್ಟ ಪ್ರಮಾಣದ ನೀರನ್ನು ನಾವು ಏನು ಪ್ಲಾಸ್ಟಿಕ್ ಕೊಳವೆ ಅಂತ ಹೇಳ್ತೀವಿ ಅಂದ್ರೆ ಲ್ಯಾಟ್ರಲ್, ಅದ್ರ ಮುಖಾಂತರ ಗಿಡಗಳ ಬೇರುಗಳಿಗೆನೆ ನೇರವಾಗಿ ನಾವು ನೀರನ್ನು ಒದಗಿಸೋದ್ರಿಂದ ಹೆಚ್ಚು ನೀರು ಪೋಲಾಗದಂತೆ ಉತ್ತಮ ಇಳುವರಿ ಹಾಗೂ ಗುಣಮಟ್ಟವನ್ನು ನಾವು ಪಡ್ಕೋಬಹುದು. ಇದರಿಂದ ನಾವು 30-40% ಗೊಬ್ಬರವನ್ನು ಸಹ ಉಳಿತಾಯ ಮಾಡ್ಕೋಬಹುದು. ಯಾಕೆಂದ್ರೆ ನಾವು ವೆಂಚೂರಿ ಅಂತ ಏನಿದೆ ಅದ್ರ ಮುಖಾಂತರ ನೇರವಾಗಿ ಬೇರಿನ ಸಮೂಹಕ್ಕೆ ರಸಗೊಬ್ಬರಗಳನ್ನು ಸಹ ನಾವು ಒದಗಿಸಿಕೊಡ್ಬೋದು. ಅದರಿಂದ ಮತ್ತೆ ಕಳೆ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಏನ್ ಬೇರಿನ ಸಮೂಹಕ್ಕೆ ಮಾತ್ರ ನೀರು ಹೋಗೋದ್ರಿಂದ ಬೇರೆ ಎಲ್ಲೂ ಸಹ ಕಳೆಗಳು ಬರಲ್ಲ. ಅದೇ ನಾವು ಟ್ರೆಡಿಷನಲ್ ಮೆಥಡ್ಸ್ ಏನ್ ಹೇಳ್ತೀವಿ ನೀರನ್ನು ಹಾಯಿಸ್ತೀವಿ, ಹಾಗಾಗಿ ಎಲ್ಲಾ ಕಡೆನೂ ಸಹ ಕಳೆಗಳು ಬೆಳೆಯುವಂತ ಒಂದು ಪರಿಸ್ಥಿತಿ. ಅಲ್ಲಿ ಕೀಟಗಳು ಬಂದು ಕುತ್ಕೊಂಡು ಮತ್ತೆ ರೋಗಗಳು ಬಂದು ಕುತ್ಕೊಂಡಿರ್ತವೆ. ಆ ಕೀಟ ರೋಗಗಳು ನೆಕ್ಸ್ಟ್ ಬೆಳೆಗಳಿಗೆ ತಾಗಿ ಗುಣಮಟ್ಟ ಎಲ್ಲ ಹಾಳಾಗ್ತದೆ. ಅದರಿಂದ ಹನಿ ನೀರಾವರಿ ಪದ್ಧತಿ ಮುಖಾಂತರ ನಾವು ಕಳೆ ನಿಯಂತ್ರಣದಿಂದ 2 ಅಡ್ವಾಂಟೇಜ್, ಒಂದು ಕೀಟ ಮತ್ತು ರೋಗ ನಿಯಂತ್ರಣ ಮಾಡಬಹುದು, ಉತ್ತಮ ಇಳುವರಿ ಮತ್ತು ಗುಣಮಟ್ಟವನ್ನು ನಾವು ಸಹ ಕಾಪಾಡ್ಕೋಬಹುದು. ಇಷ್ಟೆಲ್ಲ ಅನುಕೂಲಗಳನ್ನ ಅಥವಾ ಉಪಯೋಗಗಳನ್ನ ಕೃಷಿಕರು ಹನಿ ನೀರಾವರಿ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ತೋಟಗಾರಿಕೆ ಬೆಳೆಗಳಲ್ಲಿ ಯಾವೆಲ್ಲ ಬೆಳೆಗಳಿಗೆ ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಬಹುದು? ನಮ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಹೌದು, ಹಿಂದೆ ತರಕಾರಿಗಳನ್ನ ನೀರನ್ನ ಮಧ್ಯ ಆಯಿಸ್ತಾ ಇದ್ರು. ಅದರಿಂದ ಏನಾಗೋದು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಮತ್ತು ಕೀಟ ಆರಾಮಾಗಿ ನೀರಿನ ಮುಖಾಂತರನೇ ಹರಡ್ತಾ ಇತ್ತು. ಈ ಇದರಿಂದ ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಇಲಾಖೆಯಿಂದ ಸಹಾಯಧನ ಸಿಗ್ತಾ ಇರೋದ್ರಿಂದ ಎಲ್ಲರೂ ಸಹ ಹನಿ ನೀರಾವರಿ ಪದ್ಧತಿಗೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ತೋಟಗಾರಿಕೆ ಬೆಳೆ ತರಕಾರಿ ಬೆಳೆಗಳು, ತರಕಾರಿ ಎಲ್ಲಾ ಬೆಳೆಗಳಿಗೂ ಸಹ ನಾವು ಟೊಮೊಟೊ ಆಗಿರ್ಬೋದು, ಬೀನ್ಸ್, ಕ್ಯಾಬೇಜ್, ಕಾಲಿಫ್ಲವರ್, ಈ ಇತ್ತೀಚಿನ ದಿನಗಳಲ್ಲಿ ಹಾಸನದ ಪ್ರಮುಖ ವಾಣಿಜ್ಯ ಬೆಳೆಯಾದಂತಹ ಆಲೂಗಡ್ಡೆ, ತರಕಾರಿ ಎಲ್ಲಾ ಬೆಳೆಗಳು ಸಹ ಪದ್ಧತಿಯನ್ನು ಅಳವಡಿಸ್ಕೋಬಹುದಾಗಿದೆ. ಹಾಗಾಗಿ ಬಹುವಾರ್ಷಿಕ ಬೆಳೆಗಳು ಅಂದ್ರೆ ನಮ್ಮಲ್ಲಿ ತೆಂಗು ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ, ಮಾವು, ಸಪೋಟ, ಪಪ್ಪಾಯ, ಬಾಳೆ, ಈ ಎಲ್ಲಾ ಬೆಳೆಗಳು ಸಹ ನಾವು, ಮತ್ತೆ ಮೆಡಿಸಿನಲ್ ಅರೋಮ್ಯಾಟಿಕ್ ಪ್ಲಾಂಟ್ಸ್, ಔಷಧಿ ಮತ್ತು ಸುಗಂಧ ದ್ರವ್ಯ ಗಿಡಗಳು ಹೇಳ್ತೀವಿ, ಇದಕ್ಕೂ ಸಹ ನಾವು ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮ ಇಳುವರಿಯನ್ನ ಪಡಿತಾ ಇದ್ದಾರೆ ರೈತರು. ಒಟ್ಟಿಗೆ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿ ಯಾವ್ದೆಲ್ಲ ಇದೆಯೋ ಈ ಬಹುತೇಕ ಎಲ್ಲಾ ಬೆಳೆಗಳಲ್ಲಿಯೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು. ಸೊಪ್ಪಿನಂತಹ ಕೆಲವು ಪದಾರ್ಥಗಳನ್ನ ಬೆಳೆಯುವ ರೈತರು ಮಾತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದರಲ್ಲೂ ಸಹ ರೈತರು ಕೆಲವರು ಮಾಡ್ತಾ ಇದ್ದಾರೆ, ಏರು ಮಡಿಗಳಲ್ಲಿ ಮಾಡಿಕೊಂಡು ಮಧ್ಯ ಲ್ಯಾಟ್ರಲ್ ಹಾಕೊಂಡು ಸೊಪ್ಪಿನ ಪದಾರ್ಥಗಳಲ್ಲಿ ಏನಾಗುತ್ತೆ, ರೈತರು ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೆಯೋದಿಲ್ಲ. ಏನಂದ್ರೆ 10 ಗುಂಟೆ 20 ಗುಂಟೆ ಈ ತರ ಬೆಳೀತಾರೆ. ಅದರಲ್ಲೂ ಸಹ ನೀವು ಬೆಳ್ಕೋಬಹುದು. ರೈತರು ಅದ್ರ ಇನ್ನೂ ಅಷ್ಟು ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಮುಂದಾಗಿಲ್ಲ, ಅಷ್ಟು ಜನಪ್ರಿಯವಾಗಿಲ್ಲ, ಬಹಳ ಕಡಿಮೆ ಪ್ರದೇಶ ಆಗಿರೋದ್ರಿಂದ ಹೆಚ್ಚು ನೀರು ಪೋಲಾಗ್ತಕ್ಕಂತ ಸಾಧ್ಯತೆನೂ ಕೂಡ ಕಡಿಮೆ. ಮತ್ತೆ ಹೆಚ್ಚು ಖರ್ಚು ಬರುತ್ತೆ, ಯಾಕೆಂದ್ರೆ ಒಂದು ಪದ್ಧತಿಯನ್ನು ಅಳವಡಿಸ್ಕೊ ಬಂದ್ರೆ ಕೆಲವರು ಏನು ಸಣ್ಣ ಹಿಡುವಳಿದಾರರು ಇರ್ತಾರೆ ರೈತರು, ಆ ರೈತರು ಮಾತ್ರ ಈ ಸೊಪ್ಪು ಈ ತರ ಬೆಳೆ ಬೆಳೆಯೋದ್ರಿಂದ ಅದು ಮುಂದೆ ಬರ್ತಾ ಇಲ್ಲ ರೈತರು. ಹನಿ ನೀರಾವರಿ ಪದ್ಧತಿಯಲ್ಲಿ ಎರಡು ತರ ನಾವು ಕಾಣಬಹುದು, ಇನ್ಲೈನ್ ಮತ್ತೆ ಆನ್ಲೈನ್ ಅನ್ನುವಂಥದ್ದು. ಇದು ಏನು ಮತ್ತೆ ಯಾವ್ಯಾವ ಬೆಳೆಗಳಲ್ಲಿ ಇದನ್ನ ಅಳವಡಿಕೆಯನ್ನ ಮಾಡಿಕೊಳ್ಬೇಕಾಗುತ್ತೆ? ಪ್ರಮುಖವಾಗಿ ನಮ್ದು ಹನಿ ನೀರಾವರಿ ಪದ್ಧತಿಯಲ್ಲಿ ಒಂದು ಬೋರ್ವೆಲ್ ಇರ್ತದೆ. ಬೋರ್ವೆಲ್ ಇಂದ ನಾವು ಒಂದು ಮೈನ್ ಲೈನ್ ಮತ್ತೆ ಸಬ್ ಮೈನ್ ಲೈನ್, ಅದಕ್ಕಿಂತ ಮುಂಚೆ ಒಂದು ಅದಕ್ಕೆ ಅಳವಡಿಸಬೇಕಾಗಿರೋದಂದ್ರೆ ಫಿಲ್ಟರ್ ಮತ್ತೆ ವೆಂಚೂರ್ ಇರ್ತದೆ. ಅದಾದ ನಂತರ ಮೈನ್ ಲೈನ್ ಸಬ್ ಮೈನ್ ಲೈನ್ ಅಂದ್ರೆ ಎಷ್ಟು ಆ ನೀರಿನ ಪ್ರಮಾಣ ಎಷ್ಟು ಬೋರ್ವೆಲ್ ಅಲ್ಲಿ ಈಳಿ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಅದರಲ್ಲಿ ಇನ್ಲೈನ್ ಮತ್ತೆ ಆನ್ಲೈನ್ ಅಂದ್ರೆ ತರಕಾರಿ ಮತ್ತೆ ಏನು ಕಡಿಮೆ ಅಂತರ ಬೆಳೆ ಇರ್ತದಲ್ಲ ಅಂತದನ್ನ ಲ್ಯಾಟ್ರಲ್ ಅಂತ ಪೈಪ್ ಹೇಳ್ತೀವಿ. ಇದರಲ್ಲಿ 16 mm ಒಂದು ಸೈಜ್ ಇರ್ತಕ್ಕಂಥದ್ದು, 12 mm ಸೈಜ್ ಇರ್ತಕ್ಕಂಥದ್ದು ಲ್ಯಾಟ್ರಲ್ ಬರುತ್ತೆ. ಇದರಲ್ಲಿ ಲ್ಯಾಟ್ರಲ್ ಒಳಗಡೆ ನಮಗೆ ಒಂದು ರಂಧ್ರ ಮಾಡಿರ್ತಾರೆ. ಇದರಲ್ಲಿ ಕನಿಷ್ಠ ಅಂದ್ರೆ 30 cm ಅಥವಾ 40 cm ಇಲ್ಲ ಕೆಲವೊಂದು ಕಡೆ 60 cm ಅಂತರಕ್ಕೆ ಒಂದೊಂದು ರಂಧ್ರವಿರುತ್ತೆ. ಆ ರಂಧ್ರದಲ್ಲಿ ನಮಗೆ ಬೇಕಾದಂಗೆ 4 liter ಅಥವಾ 8 liter ನೀರನ್ನು ಸಹ ಅದು ಡಿಸ್ಚಾರ್ಜ್ ಮಾಡುವಂತ ಒಂದು ವ್ಯವಸ್ಥೆ ಇರ್ತದೆ. ಇನ್ಲೈನ್ ಲ್ಯಾಟ್ರಲ್ ಅನ್ನು ನಾವು ತರಕಾರಿ ಬೆಳೆಗಳಿಗೆ ಬೆಳೆಸ್ತೇವೆ. ಆನ್ಲೈನ್ ಲ್ಯಾಟ್ರಲ್ ಏನಿದೆ ಬಹುವಾರ್ಷಿಕ ಬೆಳೆ ಅಂತರ ದೂರ ಇರತಕ್ಕಂಥ ಬೆಳೆಗಳಿಗೆ ಇದು ಮಾಡುತ್ತೆ. ಅದರಲ್ಲಿ ನಾವು ಈಗ ಎಲ್ಲೆಲ್ಲಿ ಯಾಕೆಂದ್ರೆ ಪ್ಲೈನ್ ಲ್ಯಾಟ್ರಲ್ ಬರ್ತದೆ ಅಂದ್ರೆ ಕೊಳವೆಗಳು ಅಂತ ಏನ್ ಹೇಳ್ತೀವಿ ಅದು ಮುಖಾಂತರ ಈಗ ನಮಗೆ 2x2 meter ಅಂತರ ಇರ್ತದೆ. ಬಾಳೆಗೆ ತೆಂಗು ಈಗ 10x10 meter ಇರ್ತದೆ ಅಂತರ. ಅಂತರ ನೋಡ್ಕೊಂಬಿಟ್ಟು ಈಗ ಲ್ಯಾಟ್ರಲ್ಗೆನೆ ಅದಕ್ಕೆ ಡ್ರಿಪ್ಪರ್ಸ್ ಅಂತ ಬರುತ್ತೆ. ಆ ಡ್ರಿಪ್ಪರ್ಸ್ ಅನ್ನ ಅದು 4 liter 8 liter ಡಿಸ್ಚಾರ್ಜ್ ಅಂತ ಕೆಪಾಸಿಟಿ ಇರ್ತದೆ. ಅಂದ್ರೆ ಏನು ಬೋರ್ವೆಲ್ ನಮಗೆ ಎಷ್ಟು ನೀರು ಡಿಸ್ಚಾರ್ಜ್ ಮಾಡೋ ಅಂತ ಕೆಪಾಸಿಟಿ ಇರುತ್ತೆ ಅದಕ್ಕೆ ನೋಡ್ಕೊಂಬಿಟ್ಟು ನಾವು ಅದನ್ನ ಡ್ರಿಪ್ಪರ್ಸ್ ಅನ್ನ ಅಳವಡಿಕೆ ಮಾಡ್ತೇವೆ. ಅದಕ್ಕೆ ನಾವು ಆನ್ಲೈನ್ ಪದ್ಧತಿ ಅಂತ ಹೇಳ್ತೇವೆ. ಹಾಗೆ ನಮ್ಮ ಬೆಳೆಗಳಿಗೆ ಅನುಗುಣವಾಗಿ ಎರಡು ಪ್ರಕಾರಗಳನ್ನು ನಾವು ಬಳಕೆಯನ್ನ ಮಾಡಿಕೊಳ್ಬಹುದು. ತಾವು ಆರಂಭದಲ್ಲೇ ಹೇಳಿದ್ರಿ ಈ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಇದರ ಮೂಲಕ ನೀಡಬಹುದು ಅಂತೇಳಿ, ಅದನ್ನ ಹೇಗೆ ನೀಡುವಂತದ್ದು? ಈಗ ನಾವು ರಸಾವರಿ ಪದ್ಧತಿ ಅಂತ ನಾವು ಹೇಳ್ತೀವಿ. ಏನು ನಾವು ಹನಿ ನೀರಾವರಿ ಏನು ಪದ್ಧತಿಯಲ್ಲಿ ನೀರು ಹಾಯಿಸ್ತೀವಿ, ನೀರಿನ ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಿರ್ದಿಷ್ಟ ಪ್ರಮಾಣದ ಗೊಬ್ಬರವನ್ನ ನಾವು ಏನು ಈಗ ನೀರಿನಲ್ಲಿ ಕರಗುವ ಗೊಬ್ಬರಗಳು ಈಗ ಬರ್ತಾ ಇದ್ದಾವೆ ಮಾರ್ಕೆಟ್ನಲ್ಲಿ, ಆ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ರಸಾವರಿ ಪದ್ಧತಿ ಅಂದ್ರೆ ನೀರಿನ ಮುಖಾಂತರ ಏನು ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರು ಹೋಗುತ್ತದೆ ಗಿಡಗಳ ಬೇರಿನ ಸಮೂಹಕ್ಕೆ, ಈ ರಸಗೊಬ್ಬರಗಳನ್ನು ಸಹ ಬೇರಿನ ಸಮೂಹಕ್ಕೆ ನೀರಿನ ಮುಖಾಂತರ ಒದಗಿಸುವುದಕ್ಕೆ ನಾವು ರಸಾವರಿ ಪದ್ಧತಿ ಅಂತ ಹೇಳ್ತೇವೆ. ಇದರಲ್ಲಿ ನಮಗೆ ಮೇಜರ್ ಆಗಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ನಮ್ಮ ಇತ್ತೀಚಿನ ರೈತರುಗಳು ತರಕಾರಿ ಬೆಳೆಗಳಿಗೆ ಬಳಸ್ತಾ ಇದ್ದಾರೆ ರಸಾವರಿ ಪದ್ಧತಿನ. ಅಂದ್ರೆ ಈಗ ಕೆಲವೊಂದು ರೈತರು ಬಹುವಾರ್ಷಿಕ ಬೆಳೆಗಳಿಗೂ ಬಳಸ್ಕೊಂಡ್ರೆ ಉತ್ತಮ ಅನುಕೂಲ ಆಗುತ್ತೆ. ಅದರಲ್ಲಿ ಬಾಳೆ ಪಪ್ಪಾಯ ಇಂಥ ಬೆಳೆಗಳಿಗೆ ಈಗಾಗಲೇ ರೈತರು ರಸಾವರಿ ಪದ್ಧತಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಏನ್ ಅನುಕೂಲ ಆಗುತ್ತೆ? ನಮಗೆ ನಾವು ಏನು ಭೂಮಿ ಮೇಲೆ ಹಾಕ್ತೀವಿ ಗೊಬ್ಬರಗಳು, ನಿಮ್ಗೆ ಗೊತ್ತಿರೋ ಹಾಗೆ ಬಿಸಿಲಿನ ವಾತಾವರಣಕ್ಕೆ ಏನ ಎಕ್ಸ್ಪೋಜರ್ ಆಗಿದಾಗ ಅವು ನೇರವಾಗಿ ಆವಿಯಾಗಿ ಹೋಗುತ್ತೆ ಹೆಚ್ಚಿನ ಗೊಬ್ಬರಗಳು. ಈಗ ಮಳೆ ಬಂದ್ರೆ ಜಾಸ್ತಿ ಇದಾಗ ಲೀಚ್ ಆಗುತ್ತೆ, ಅಂದ್ರೆ ಲೀಚ್ ಅಂದ್ರೆ ತೊಳ್ಕೊಂಡು ಕೊಚ್ಕೊಂಡು ಹೋಗುತ್ತೆ. ಅದೇ ನಮ್ಮ ಈ ರಸಾವರಿ ಪದ್ಧತಿ ಮುಖಾಂತರ ಕೊಡೋದ್ರಿಂದ ನೇರವಾಗಿ ಅದು ನೀರಿನಲ್ಲಿ ಕರಗಿರುತ್ತೆ, ಬೇರಿನ ಸಮೂಹಕ್ಕೆ ಒದಗಿಸೋದ್ರಿಂದ ಶೇಕಡ ನಾವು 30-40% ಗೊಬ್ಬರಗಳನ್ನ ಕಳ್ಕೊಳ್ಳೋ ಒಂದು ವ್ಯವಸ್ಥೆ ಇರುತ್ತೆ, ಅದನ್ನ ಉಳಿತಾಯ ಮಾಡಬಹುದು. ಇದರಿಂದ ನಮ್ಗೆ ರೈತರಿಗೆ ಆರ್ಥಿಕವಾಗಿ ಖರ್ಚು ಸಹ ಕಡಿಮೆ ಬರುತ್ತೆ ಮತ್ತೆ ನಾವು ನೀಡಿದಂತಹ ರಸಗೊಬ್ಬರ ಏನಿರುತ್ತೋ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಗಿಡಗಳು ಬಳಕೆ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಇವನ್ನು ನಾವು ಭೌತಿಕವಾಗಿ ಅಥವಾ ಕಾಳುಗಳನ್ನ ಬಳಸಿದಂತಹ ಸಂದರ್ಭದಲ್ಲೂ ಕೂಡ ನಾವು ಫ್ಲಡ್ ಇರಿಗೇಷನ್ ಮಾಡ್ದೋ ಅಥವಾ ನೀರನ್ನು ಹಾಯಿಸ್ದೋ ಅಂತ ಹೇಳಿದ್ರೆ ಅಲ್ಲೂ ಕೂಡ ಕೊಚ್ಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ಒಂದೇ ಭಾಗಕ್ಕೆ ಹೋಗಿ ಕೂತು ಅಲ್ಲಿ ಹೆಚ್ಚು ರಸಗೊಬ್ಬರ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ತರಹದ ಸಮಸ್ಯೆಗಳೆಲ್ಲವುದನ್ನು ಕೂಡ ಪ್ರತಿಯೊಂದು ಅಂದ್ರೆ ನೀವೇನು ನಾಟಿ ಮಾಡಿದ ಮೊದಲನೇ ಗಿಡದಿಂದ ಕೊನೆ ಗಿಡ ತನಕ ಸಹ ಯೂನಿಫಾರ್ಮ್ ಆಗಿ ಗೊಬ್ಬರಗಳನ್ನ ಕೊಡಬಹುದು. ಅದೇ ನೀವು ಕೈಯಲ್ಲಿ ಚೆಲ್ಲೋದ್ರಿಂದ ಅಥವಾ ಮೇಲೆ ಇದ್ ಮಾಡೋದ್ರಿಂದ ಪ್ರತಿ ಗಿಡಕ್ಕೂ ಯೂನಿಫಾರ್ಮ್ ಆಗಿ ನಾವು ಗೊಬ್ಬರಗಳನ್ನ ಕೊಡಕ್ಕಾಗೋದಿಲ್ಲ. ಅದೇ ನಾವು ರಸಾವರಿ ಪದ್ಧತಿ ಮುಖಾಂತರ ಎಲ್ಲಾ ಗಿಡಗಳಿಗೂ ಒಂದೇ ಪ್ರಮಾಣದ ಗೊಬ್ಬರಗಳನ್ನ ಕೊಡಬಹುದು, ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ತೋಟಗಾರಿಕೆ ಬೆಳೆ ಯಾವುದೇ ಆಗಿದ್ರೂ ಕೂಡ ಎಲ್ಲಾ ಬೆಳೆಗಳಿಗೂ ಕೂಡ ಅಳವಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ದೊರಕುತ್ತಾ ಹೇಗೆ? ಹೌದು, ನಮ್ಮ ತೋಟಗಾರಿಕೆ ಬೆಳೆಗಳ ಎಲ್ಲಾ ಬೆಳೆಗಳು ಸಹ ಅದು ಏನು ಅಂತರ ಇದೆ, ಅಂತರದಲ್ಲಿ ನಿರ್ದಿಷ್ಟ ಅಂತರಕ್ಕೆ ನಾವು ಏನು ಪದ್ಧತಿ ಅಳವಡಿಕೆ ನಂತರ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಅದರ ಪ್ರಕಾರ ಮಾರ್ಗಸೂಚಿ ಅನ್ವಯ ನಾವು ಸಹಾಯಧನವನ್ನು ಕೊಡ್ತೇವೆ. ಕೆಲವೊಂದು ವಾಣಿಜ್ಯ ಬೆಳೆಗಳಿಗೆ ಇದರ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂಥದ್ದಿದೆ. ಕಾಫಿ, ಟೀ, ರಬ್ಬರ್, ಈಗ ಮೂರು ಏನು ಬೆಳೆಗಳು ಇದೆ, ಆ ಮೂರು ಬೆಳೆಗಳು ಹೊರತುಪಡಿಸಿ ಉಳಿದ ಎಲ್ಲ ನಾವು ತೋಟಗಾರಿಕೆ ಬೆಳೆಗಳಿಗೆ ಸಹಾಯಧನ ಕೊಡೋದಕ್ಕೆ. ಅಡಿಕೆ ಅಂದ್ರೆ ಈಗ ನಾವು ಮಲ್ನಾಡು ಅಭಿವೃದ್ಧಿ ಮಂಡಳಿಯಿಂದ ಯಾವ್ಯಾವ ತಾಲೂಕುಗಳು ಅನುಮೋದನೆ ಆಗಿದೆ ಅಂತ ತಾಲೂಕುಗಳಿಗೆ ಮಾತ್ರ ಅಡಿಕೆ ಕೊಡ್ತೀವಿ. ಸಿಗುತ್ತೆ, ಹೌದು. ಮತ್ತೆ ಕಮಾಂಡ್ ಏರಿಯಾ ಅಂತ ಇರುತ್ತಲ್ಲ, ಎಲ್ಲಿ ನೀರಿನ ಲಭ್ಯತೆ ಇರುತ್ತೆ ಡ್ಯಾಮ್ ಅಥವಾ ಇದರಿಂದ ಅಂತ ಪ್ರದೇಶಗಳಿಗೆ ಮಾತ್ರ. ಯಾಕೆಂದ್ರೆ ಈಗ ಡ್ರೈಲ್ಯಾಂಡ್ ಅಲ್ಲಿ ಹಾಕ್ಬಿಟ್ಟು 2-3 ವರ್ಷ ಆದ ನಂತರ ಸರಿಯಾಗಿ ಮಳೆ ಆಗದಿದೆ ಅಂತ ಪ್ರದೇಶದಲ್ಲಿ, ಯಾಕೆಂದ್ರೆ ಅಡಿಕೆಗೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ನೀರಿನ ಲಭ್ಯತೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಏನು ಮಲ್ನಾಡು ಅಭಿವೃದ್ಧಿ ಮಂಡಳಿಯಿಂದ ಅನುಮೋದಿತ ತಾಲೂಕುಗಳಿದೆ ಅಂತ ತಾಲೂಕುಗಳಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಸಹಾಯಧನ ದೊರಕುತ್ತೆ? ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಅವರಿಗೆ 90% ಸಹಾಯಧನ ಲಭ್ಯವಿದೆ. ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರಿಗೂ ಸಹ 90% ಸಹಾಯಧನ. ದೊಡ್ಡ ರೈತರಿಗೆ 45% ಸಹಾಯಧನ ಇದೆ. ಅಂದ್ರೆ ಸಣ್ಣ ಅತಿ ಸಣ್ಣ ರೈತರ ಅಂದ್ರೆ 5 ಎಕರೆ ಒಳಗಿನ ಎಲ್ಲ ಹಿಡುವಳಿದಾರರು ಕಂದಾಯ ಇಲಾಖೆಯಿಂದ ಸಣ್ಣ ಹಿಡುವಳಿದಾರರ ಒಂದು ಸರ್ಟಿಫಿಕೇಟ್ ಪಡೆದು ನಂತರ ಅವರು RTCಯೊಂದಿಗೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಅವರಿಗೆ ನಮ್ಮಲ್ಲಿ ಸುಮಾರು 43 ಕಂಪನಿಗಳು ಇಲಾಖೆಯಿಂದ ಅನುಮೋದಿತ ಆಗಿದೆ. ಆ ಕಂಪನಿಯಿಂದ ರೈತರು ಯಾವುದೇ ಕಂಪನಿ ಆದರೂ ಅಳವಡಿಸಿಕೊಂಡ್ರೆ ಅವ್ರಿಗೆ ಇಚ್ಛೆ ಪಟ್ಟಂತ ಕಂಪನಿಯಿಂದ ನಾವು ಅವರಿಗೆ ಸಹಾಯಧನವನ್ನು ಒಂದು ಒದಗಿಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ. ಸಹಾಯಧನವನ್ನ ಪಡಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಮತ್ತೆ ಯಾವ್ಯಾವ ತರಹದ ದಾಖಲಾತಿಗಳನ್ನು ನೀಡಬೇಕಾಗುತ್ತೆ ಇಲಾಖೆಗೆ? ರೈತರು ಫಸ್ಟ್ ಸಹಾಯಧನ ಪಡಿಬೇಕಂದ್ರೆ ಇಲಾಖೆ ಕಚೇರಿಯಲ್ಲಿ ನೋಂದಣಿ ಮಾಡಿಸ್ಕೊಳ್ಬೇಕು ಯಾವ್ಯಾವ ಬೆಳೆಗೆ ಅಂತ ಹೇಳ್ಬಿಟ್ಟು, ಅವರು ಯಾವ ಕಂಪನಿಯಿಂದ ನಾವು ಮಾಡಿಸ್ಕೊಳ್ತಾ ಇದೀವಿ ಅಂತೇಳಿ ಒಂದು ಕೊಟೇಶನ್ ಅಂದ್ರೆ ದರಪಟ್ಟಿ, ಮತ್ತೆ ಸಣ್ಣ ಅತಿ ಸಣ್ಣ ಹಿಡುವಳಿದಾರ ಒಂದು ಸರ್ಟಿಫಿಕೇಟ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರಾದ್ರೆ ಅವರದು ಜಾತಿ ಪ್ರಮಾಣ ಪತ್ರ, ಮತ್ತೆ ಅವರು ಎಷ್ಟು ಹಿಡುವಳಿಯಲ್ಲಿ ಅವರು ಯಾವ ಬೆಳೆಗೆ ಮಾಡಿಸ್ಕೊತಾ ಇದಾರೆ ಅಂತ ಹೇಳ್ಬಿಟ್ಟು ಬೆಳೆ ದೃಢೀಕರಣ ಪತ್ರವನ್ನು ಸಹ ಪಡೆದು ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಲ್ಲಿ ನಂತರ ಒಂದು ಪ್ರೀ ಸ್ಯಾಂಕ್ಷನ್ ಆರ್ಡರ್ ಅಂತ ನಾವು ಕೊಡ್ತೇವೆ. ಆ ಪ್ರೀ ಸ್ಯಾಂಕ್ಷನ್ ಆರ್ಡರ್ ಅಂದ್ರೆ ಕಾರ್ಯಾದೇಶ ನೀಡುವ ಮುನ್ನ ಕೊಡ್ತೇವೆ, ಅದನ್ನ ರೈತರು ಪಡ್ಕೊಂಡು ಯಾವ ಕಂಪನಿಯಿಂದ ಅವರು ಕೊಟೇಶನ್ ತಂದಿರ್ತಲ್ಲ ಅವರಿಗೆ 10% RTGS ಅಥವಾ ನೆಫ್ಟ್ ಮಾಡಬೇಕಾಗತ್ತೆ. RTGS ಮತ್ತೆ ನೆಫ್ಟ್ ಮಾಡಿದ ನಂತರ ಅವರು ಕಂಪನಿ ಹೋಗ್ತಾರೆ, ಅವರು 25 ದಿನದೊಳಗೆ ಅವರು ತಾಕನ್ನ ಪರಿಶೀಲಿಸಿ ಅಲ್ಲಿ ನಿನ್ನೆ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿ ಇಲಾಖೆಗೆ ಸಂಪೂರ್ಣ ಕಡತಗಳನ್ನ ಸಲ್ಲಿಸಿದ ನಂತರ ಇಲಾಖೆ ಅಧಿಕಾರಿಗಳು 12 ದಿನದೊಳಗಡೆ ಪರಿಶೀಲಿಸಿ ಸಹಾಯಧನವನ್ನು ನೀಡುವಂತ ಒಂದು ವ್ಯವಸ್ಥೆ ಇದೆ. ಹೌದು, ಇಲಾಖೆಯ ಸಹಾಯಧನವನ್ನ ಏನು ಪಡಿತಾರೋ ಆ ರೈತರು ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ಗುಣಮಟ್ಟದ ಪರಿಕರಗಳನ್ನೇ ಬಳಸಬೇಕು ಅಂತ ಹೇಳಿ ಇಲಾಖೆಯು ಕೂಡ ಒಂದಷ್ಟು ಪಟ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ್ಯಾವ ಗುಣಮಟ್ಟದ ಯಾವ ಪರಿಕರಗಳನ್ನ ಬಳಕೆಯನ್ನ ಮಾಡಬೇಕಾಗುತ್ತೆ? ಮೊದಲನೆಯದಾಗಿ ಏನ್ ನಮ್ಗೆ ಫಿಲ್ಟರ್ ಅಥವಾ ವೆಂಚುರಿ ಬೇಕು, ಅದ್ರ ಮೇಲೆ ಆ ಮುದ್ರಿತ ಕಂಪನಿ ಎಂದು ISI ಮಾರ್ಕ್ ಇರುವಂತ ಒಂದು, ಮತ್ತೆ ಏನು ನೀವು ಯಾವ ಕಂಪನಿಯಿಂದ ಅಳವಡಿಸಿರ್ತ ಆ ಕಂಪನಿಯ ಒಂದು ಲೋಗೋ ಆ ಒಂದು ಇದ್ರ ಮೇಲೆ ಇರಬೇಕಾಗತ್ತೆ. ನೆಕ್ಸ್ಟ್ ಮೈನ್ ಬರುತ್ತಂದ್ರೆ PVC ಮತ್ತೆ ನಾವು ಲ್ಯಾಟ್ರಲ್, ಇದ್ರ ಮೇಲೂ ಸಹ ನಮ್ಗೆ ಪ್ರತಿ 1 ಮೀಟರ್ ಅಂತರದಲ್ಲಿ ಅವರು ನೇಮ್ ಆಫ್ ದಿ ಯಾವ ಕಂಪನಿ ಇದಿರುತ್ತೆ ಆ ಕಂಪನಿದು ನೇಮ್ ಆಫ್ ದಿ ನೇಮ್ ಅಂದ್ರೆ ಹೆಸರು ಇರಬೇಕು, ಮತ್ತೆ ಸೈಜ್ ಅಂದ್ರೆ 12 mm ಅಥವಾ 16 mm ಲ್ಯಾಟರಲ್ ಇರ್ತದೆ, ಇಲ್ಲ PVC ಆದ್ರೆ 4 kg 6 kg ಅಂತ ಇರ್ತದೆ, ಮತ್ತೆ ISI ಮಾರ್ಕ್ ಒಂದಿರಬೇಕು ಅದು ಕಾಣುತ್ತಿರುತ್ತೆ. ಅಂತದ್ ಮಾತ್ರ ರೈತರು ನೋಡಿ ಪರಿಶೀಲಿಸಿ ತಮ್ಮ ತೋಟಗಳಿಗೆ ಅಳವಡಿಸ್ಕೋಬೇಕಾಗುತ್ತೆ ನೋಡ್ಬಿಟ್ಟು. ಮತ್ತೆ ISI ಸ್ಟ್ಯಾಂಡರ್ಡ್ ಮಾರ್ಕ್, ಮತ್ತೆ ಮ್ಯಾನುಫ್ಯಾಕ್ಚರ್ ಲೈಸೆನ್ಸ್ ನಂಬರ್ ಇರುತ್ತೆ CML ನಂಬರ್ ಅಂತ, ಅದು 15 ಡಿಜಿಟ್ ಒಳಗಡೆ ಇರ್ತದೆ, ಅಂದ್ರೆ CML ಅಂತ ಹೇಳ್ಬಿಟ್ಟು ನೆಕ್ಸ್ಟ್ 7 ಡಿಜಿಟ್ ಇದು ಬರುತ್ತದೆ, ಅದನ್ನು ನೋಡ್ಕೊಂಬಿಟ್ಟು CML ನಂಬರ್ ಇದ್ರೆ ಮಾತ್ರ ಅದು ಉತ್ತಮ ಗುಣಮಟ್ಟದಂತ ನಾವು ಖಾತರಿಪಡಿಸಿಕೊಂಡು ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಸಹ ರೈತರಿಂದ ರ್ಯಾಂಡಮ್ ಆಗಿ ನಾವು ರೈತರ ಏನ್ ತಾಕಲ್ಲಿ ಅಳವಡಿಸಿರ್ತಾರೆ ಅದನ್ನ ರ್ಯಾಂಡಮ್ ಆಗಿ ನಾವು ಸಹ ಇಲಾಖೆ ಮಾರ್ಗಸೂಚಿ ಕಲೆಕ್ಟ್ ಮಾಡಿ ಸಿಪೆಟ್ ಮೈಸೂರು ಇಲ್ಲಿ ನಾವು ಸಹ ಅದನ್ನ ಗುಣಮಟ್ಟವನ್ನ ಪರೀಕ್ಷಿಸ್ತಾ ಇದೀವಿ. ತಾವೇನು ಒಂದಷ್ಟು ನಿಗದಿ ಮಾಡಿದೀರ, ಅನೇಕ ರೈತರಿಗೆ ಪಾಪ ಗೊತ್ತಾಗಲ್ಲ, ಅವ್ರಿಗೆ ಯಾವ್ದೋ ಒಂದು ನನ್ನ ಭೂಮಿನಲ್ಲಿ ಅಳವಡಿಕೆ ಆದ್ರೆ ಸಾಕು ಅನ್ನುವಂಥದ್ದಷ್ಟೇ ಒಂದಷ್ಟು ಧಾವಂತ ಅವ್ರಿಗೆ ಇರುತ್ತೆ. ಈ ನಿಟ್ಟಿನಲ್ಲಿ ಇಲಾಖೆ ನಿಗದಿ ಮಾಡಿರ್ತಕ್ಕಂಥ ಮಾನದಂಡವನ್ನ ರೈತರು ಗೊತ್ತು ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಮಾನದಂಡ ಅಂದ್ರೆ ನಮ್ಮ ಇಲಾಖೆಯಿಂದ ಅನುಮೋದಿತವಾಗಿರುವಂತಹ ಕಂಪನಿಗಳು ಮಾತ್ರ ಇದನ್ನ ಬಳಕೆಯನ್ನು ರೈತರು ಬಳಕೆ ಮಾಡಬೇಕಾಗತ್ತೆ. ಅಂದ್ರೆ ಇಲ್ಲಿ ನಾವು ಹೆಸರು ಹೇಳಕ್ಕೆ ಬರೋದಿಲ್ಲ. ಹಾಗೆ ರೈತರು ಯಾವ್ಯಾವ ಅವರಿಗೆ ಆಸಕ್ತಿ, ಯಾವ ಕಂಪನಿ ಇದು ಅವರಿಗೆ ಉತ್ತಮ ಗುಣಮಟ್ಟ ಅನ್ನಿಸ್ತದೆ, ಇಲಾಖೆ ಅಧಿಕಾರಿಗಳನ್ನ ಅವರು ಭೇಟಿ ಮಾಡಿದ್ರೆ ಅವರು ಇಂಥ ಕಂಪನಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಸೂಕ್ತ ಮಾರ್ಗದರ್ಶನ ಇರ್ತಾರೆ. ಹಾಗಾಗಿ ನಾವು 43 ಕಂಪನಿಗಳಲ್ಲಿ ಯಾವ್ಯಾವ ಕಂಪನಿ ಅಂತ ನಾವು ಲೀಸ್ಟ್ ಅನ್ನ ಬೇಕಾದ್ರೆ ರೈತರಿಗೆ ಕೊಡ್ತೀವಿ. ಅಂತ ಕಂಪನಿಯನ್ನೇ ರೈತರು ಉತ್ತಮ ಗುಣಮಟ್ಟ ಅನ್ಸುತ್ತೆ ಅಂತದನ್ನ ಅವ್ರನ್ನ ಬಳಕೆ ಮಾಡ್ಕೋಬಹುದು. ಈಗ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೋಬೇಕು ನಿಮ್ಮ ಇಲಾಖೆಯ ಸಹಾಯ ಧನದೊಂದಿಗೆ ಅಂತ ಹೇಳಿದ್ರೆ ರೈತರು ಯಾರನ್ನ ಸಂಪರ್ಕವನ್ನು ಮಾಡಬೇಕು? ನಮ್ಮಲ್ಲಿ ಹೋಬಳಿ ಮಟ್ಟದ ಅಧಿಕಾರಿಗಳಿದ್ದಾರೆ, ಹೋಬಳಿಗೆ ಸಂಬಂಧಿಸಿದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿದೆ. ಮೊದಲನೇದ ಅವರಿಗೆ ಭೇಟಿ ಮಾಡಿ ಅವರು ನಂತರ ನಿಮಗೆ ಹಿರಿಯ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಆಯಾ ಸಂಬಂಧಿಸಿದ ತಾಲೂಕು ತೋಟಗಾರಿಕಾ ಕಚೇರಿಗಳನ್ನ ಸಂಪರ್ಕಿಸಿದ್ರೆ ಅಲ್ಲೂ ಸಹ ಮಾಹಿತಿ ಮತ್ತೆ ನಿಮಗೆ ಅರ್ಜಿಗಳು ಸಿಗ್ತದೆ. ಇಲ್ಲಾಂದ್ರೆ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿಯನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಲ್ಲೂ ಸಹ ನೀವು ಸಂಪರ್ಕಿಸಬಹುದು. ಈ ಯೋಜನೆ ವರ್ಷ ಪೂರ್ತಿ ಚಾಲ್ತಿಯಲ್ಲಿರುತ್ತೆ ಹೇಗೆ? ಹೌದು, ನಾವು ಕಳೆದ ವರ್ಷನೂ ಸಹ ವರ್ಷ ಪೂರ್ತಿ ಬೇಸಿಗೆಯಲ್ಲೂ ಇದು ಟೈಮಲ್ಲಿ ನಮ್ಮ ರೈತರು ಹೆಚ್ಚು ಆಸಕ್ತಿ ತೋರಿಸೋದ್ರಿಂದ ಬೇಸಿಗೆ ಅವಧಿಯಲ್ಲಿ ಸಹ ಕೊಡಬೇಕಂತ ಕೇಳ್ಕೊಂಡಿದ್ದೀವಿ. ಅದನ್ನ ಅಪ್ ಟು ಈಗ ನಮ್ಮ ಆರ್ಥಿಕ ವರ್ಷ ಅಂದ್ರೆ ಮಾರ್ಚ್ ಅಂತ್ಯದವರೆಗೂ ನಾವು ಇದನ್ನ ಕೊಡ್ತೀವಿ. ಅಂದ್ರೆ ನಮ್ಮ ಜಿಲ್ಲೆಗೆ ಏನು ನಿಗದಿಪಡಿಸಿದ ಗುರಿ ಅನ್ವಯ ನಂತರ ಅದು ಅನೇಕ ಬಾರಿ ಎಲ್ಲಾ ಕಡೆನೂ ಚರ್ಚೆ ಆಗ್ತಿದೆ. ಬೇಸಿಗೆ ಏಪ್ರಿಲ್ ಮೇಲೂ ಕೊಡಬೇಕಂತ ಅದನ್ನ ಕಳೆದ ವರ್ಷ ಕೊಡಬೇಕಂತ ಇದ್ ಮಾಡಿದ್ರು. ಅದೇ ಕೇಂದ್ರ ಸರ್ಕಾರ ಸ್ವಲ್ಪ ಮಾರ್ಗಸೂಚಿ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ವ್ಯತ್ಯಾಸವಾಗಿತ್ತು. ಆದ್ರೆ ಈ ವರ್ಷ ಕೊಡಬಹುದು ಅಂತ ನಾವು ನಿರ್ದೇಶನಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಅಂತಿಮವಾಗಿ ಹನಿ ನೀರಾವರಿ ಪದ್ಧತಿಯ ಬಗ್ಗೆ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇತ್ತೀಚಿನ ದಿನಗಳಲ್ಲಿ ನಮ್ಮ ನೀರಿನ ಲಭ್ಯತೆ, ನಮ್ಮ ಅಂತರ್ಜಲ ಕುಸಿತಾ ಇರೋದ್ರಿಂದ ರೈತರು ನಮ್ಮ ನೀರನ್ನ ಅವರು ಒಂದೇ ಸಾರಿ ಎಲ್ಲಾ ನೀರನ್ನು ಬಳಸ್ಕೊಳ್ಳೋದಕ್ಕಿಂತ ನಿಯಮಿತವಾಗಿ ಅವರಿಗೆ ಏನು ಎಷ್ಟು ಬೆಳೆಗಳಿಗೆ ಬೇಕು ಅಷ್ಟು ನೀರನ್ನು ಮಾತ್ರ, ನಿರ್ದಿಷ್ಟ ಪ್ರಮಾಣದ ನೀರನ್ನು ಮಾತ್ರ ಬಳಸ್ಕೋಬಹುದರಿಂದ ಎಲ್ಲಾ ರೈತರು ಸಹ ನೀರಾವರಿಯನ್ನು ಏನು ನಮ್ಮ ಇಲಾಖೆಯಲ್ಲಿ ಸಹಾಯಧನ ಇರೋದ್ರಿಂದ ಎಲ್ಲಾ ರೈತರು ಸಹ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾವು ಕೇಳ್ಕೊಳ್ತೇನೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹನಿ ನೀರಾವರಿ ಪದ್ಧತಿ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಸಂಪರ್ಕವನ್ನು ಮಾಡುವಂತ? ದೂರವಾಣಿ ಮುಖಾಂತರ ನಮ್ಮನ್ನ ಸಂಪರ್ಕಿಸಬಹುದು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9 9 7 2 1 7 2 1 4 2 8 3 6 8 3 6. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9 9 7 2 1 4 2 8 3 6. ಒಳ್ಳೆಯದು ಯತೀಶ್ ಅವರೇ, ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ अभी हमें छोड़ना नहीं है. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें.

ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:30 ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ 9:30 ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ 9:30 ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ 9:30 ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ 9:30 ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯ 9:30 ಅಮೃತ ಸ್ವಾತಂತ್ರ್ಯ 9:30 ವಿಶೇಷ ಕಾರ್ಯಕ್ರಮ ಸರಣಿ ವಿಶೇಷ